ಮಂಗಲ ಮೋರೆಯ ಮುದಿ ಮೂಸಂಗೆ ಮಾತಿದ ಮೂಗಿದು ಹಸಿ ಮೂಲಂಗೆ ಯಾವೂರ ಕಾಡೋ ಯಾವೂರ ಮೇಡೋ ಎಲ್ಲಿ ದೊರೆತನೋ ಕೋಣಂಗಿ ಆಹ ಎಲ್ಲಿ ದೊರೆತನೋ ಕೋಣಂಗಿ ಮಂಗಲ ಮೋರೆಯ ಮುದಿ ಮೂಸಂಗೆ ಮಾತಿದ ಮೂಗಿದು ಹಸಿ ಮೂಲಂಗೆ ಯಾವೂರ ಕಾಡೋ ಯಾವೂರ ಮೇಡೋ ಎಲ್ಲಿ ದೊರೆತನೋ ಕೋಣಂಗಿ ಆಹ ಎಲ್ಲಿ ದೊರೆತನೋ ಕೋಣಂಗಿ ಬೆಳೆಸಿ ಪ್ರೇಮದಾ